ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಕಾರ್ಯಕ್ರಮ ಎಸ್ಡಿಎಂ ಆರೋಗ್ಯ ಸಂವಾದ. ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ನಾಗೇಶ್ ಅಜ್ಜೇವಾಡಿ ಮಠ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ. ಈ ವಿಷಯದ ಬಗ್ಗೆ ಮೊದಲು ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ನಾಗೇಶ್ ವಿ ಅಜ್ವಾಡಿ ಮಠ್ ಅವರು. ಡಾಕ್ಟರ್ ನಾಗೇಶ್ ವಿ ಅಜ್ವಾಡಿ ಮಠ್ ಅವರು ಧಾರವಾಡದ ಎಸ್ಡಿಎಂ ನರ್ಸಿಂಗ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಾಗೇಶ್ ವಿ ಅಜ್ವಾಡಿ ಮಠ್ ಅವರು ಮೂಲತಃ ಹಿರೇಕೇರೂರು ತಾಲೂಕಿನ ಶಿರಗಂಬಿದವರು. ಇವರು ತಮ್ಮ PC BSc ನರ್ಸಿಂಗ್ ಪದವಿಯನ್ನು ಬೆಳಗಾವಿಯ KLE ನರ್ಸಿಂಗ್ ಕಾಲೇಜ್ನಲ್ಲಿ ಮುಗಿಸಿ ನಂತರ MSc ನರ್ಸಿಂಗನ್ನು ಮಾನಸಿಕ ಆರೋಗ್ಯ ಮತ್ತು ಮನೋಶಾಸ್ತ್ರ ವಿಭಾಗ JSS ನರ್ಸಿಂಗ್ ಕಾಲೇಜು ಮೈಸೂರು ಇಲ್ಲಿ 2011 ಪಡೆದರು. ನಂತರ PhD ಪದವಿಯನ್ನು JJT ವಿಶ್ವವಿದ್ಯಾಲಯ ರಾಜಸ್ಥಾನ್ ಇಲ್ಲಿ 2022 ಅಂದರೆ ಇದೇ ವರ್ಷವೇ ಅವರು ಪಡ್ಕೊಂಡಿದ್ದಾರೆ. ಕಳೆದ 2011 ಧಾರವಾಡದ SDM ನರ್ಸಿಂಗ್ ಕಾಲೇಜಿನಲ್ಲಿ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ನಾಗೇಶ್ ಅಜ್ವಾಡಿ ಮಠ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ನಾಗೇಶ್ ಅಜ್ವಾಡಿ ಮಠ್ ಅವರು. ನಮಸ್ಕಾರ ಮ್ಯಾಮ್. ಕೇಳುಗರೇ, ಕಾರ್ಯಕ್ರಮದ ಮೊದಲಿಗೆ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಈ ಕುರಿತಂಗೆ ಡಾಕ್ಟರ್ ನಾಗೇಶ್ ಅಜ್ವಾಡಿ ಮಠ್ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ, ನಂತರ ನಿಮ್ಮ ಪ್ರಶ್ನೆಗಳನ್ನು ನಾವು ಸ್ವೀಕರಿಸ್ತೀವಿ. ಕೇಳುಗರೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂದಿನ ವಿಷಯ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ. ಮನುಷ್ಯರ ಆರೋಗ್ಯವು ದೈಹಿಕ ಯೋಗಕ್ಷೇಮವನ್ನು ಮಾತ್ರವಲ್ಲದೆ ಮಾನಸಿಕ, ಸಾಮಾಜಿಕ, ಧಾರ್ಮಿಕ, ನೈತಿಕ ಯೋಗಕ್ಷೇಮವನ್ನು ಒಳಗೊಂಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವು ಮಾನವನ ಸಂತೋಷ ಮತ್ತು ಯೋಗಕ್ಷೇಮಕ್ಕೆ ಮೂಲಭೂತವಾಗಿದೆ. ಇದು ಮನುಷ್ಯನ ಸರ್ವತೋಮುಖ ಪ್ರಗತಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ಏಕೆಂದರೆ ಆರೋಗ್ಯವಂತ ಜನರು ಹೆಚ್ಚು ಕಾಲ ಜೀವಿಸುವುದರ ಜೊತೆಗೆ ಬಹಳ ಕ್ರಿಯಾಶೀಲರಾಗಿರುತ್ತಾರೆ. ಮಾನವ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಬಹಳ ಅತ್ಯಗತ್ಯ. ಹೀಗಾಗಿಯೇ ಹಿರಿಯರು ಹೇಳುವುದು ಸೌಂಡ್ ಮೈಂಡ್ನೇ ಸೌಂಡ್ ಬಾಡಿ, ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಡಗಿರುತ್ತದೆ. ಅವರ ಭಾವನೆ, ಕಾರ್ಯ, ವಿಚಾರಧಾರೆ, ವರ್ತನೆ, ಅವರು ಜನರನ್ನು ಹಾಗೂ ಜಗತ್ತನ್ನು ನೋಡುವಂತಹ ಪರಿ, ದೇಹದ ಎಲ್ಲ ಅಂಗಾಂಗ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅವನ ಮನಸ್ಸೇ. ಹಾಗಾಗಿ ಓರ್ವ ವ್ಯಕ್ತಿಯ ಸಮತೋಲನ ಆರೋಗ್ಯಕ್ಕೆ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಅವರವರ ಮನಸ್ಸೇ ಭದ್ರ ಬುನಾದಿ. ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಎಂಬ ಅಧ್ಯಯನ ಪ್ರಕಾರ 1990-2007 ಪ್ರಕಾರ 197 ಮಿಲಿಯನ್ ಜನರು ವಿವಿಧ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ಅಂದರೆ 7ರಲ್ಲಿ 1 ಭಾರತೀಯ ವ್ಯಕ್ತಿಯೆಂದು ಗುರುತಿಸಬಹುದು. ಭಾರತದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಉಂಟಾಗುವ ರೋಗಗಳ ಪ್ರಮಾಣ 1990-2.5% ಇದ್ದರೆ 2018 ನಂತರ 4.7%ಕ್ಕಿಂತ ಹೆಚ್ಚಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗಣತಿಯ ಪ್ರಕಾರ ಭಾರತದಲ್ಲಿ 12ರಲ್ಲಿ 1 ವ್ಯಕ್ತಿ ಖಿನ್ನತೆ ಅಥವಾ ಮಾನಸಿಕ ಗುಣಲಕ್ಷಣಗಳಿಂದ ಬಳಲುತ್ತಿದ್ದಾನೆ. ಇದರ ಜೊತೆಗೆ 1 ಬಿಲಿಯನ್ಗಿಂತಲೂ ಅಧಿಕ ಜನರು ಹಾಗೂ ಪ್ರತಿ ವರ್ಷ 30 ಲಕ್ಷಕ್ಕಿಂತ ಹೆಚ್ಚು ಜನರು ಮಾನಸಿಕ ಸಮಸ್ಯೆಗೆ ಒಳಗಾಗುತ್ತಾರೆ. ಇವೆಲ್ಲವುಗಳನ್ನು ಪರಿಗಣಿಸಿದಂತಹ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನಾಗಿ ಆಚರಿಸುತ್ತಾ ಬಂದಿದೆ. ಈ ಮುಖೇನ ಒಟ್ಟಾರೆ ಮಾನಸಿಕ ಆರೋಗ್ಯದ ಕುರಿತಾಗಿ ವಿಶ್ವದೆಲ್ಲೆಡೆ ಅರಿವು ಮೂಡಿಸಲಾಗುತ್ತದೆ. ಅಕ್ಟೋಬರ್ 10, 2022 ಮಾನಸಿಕ ಆರೋಗ್ಯ ದಿನದ ಉದ್ದೇಶವೇನೆಂದರೆ ಮೇಕ್ ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ಫಾರ್ ಆಲ್ ಅ ಗ್ಲೋಬಲ್ ಪ್ರಯಾರಿಟಿ, ಅಂದರೆ ಜಾಗತಿಕವಾಗಿ ಎಲ್ಲರ ಆದ್ಯತೆ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮವಾಗಿರುವಂತೆ ಮಾಡಿ. ಮಾನಸಿಕ ಆರೋಗ್ಯದ ಬಿಕ್ಕಟ್ಟು, ದೀರ್ಘ ಕೋವಿಡ್ನ ಪರಿಣಾಮ, ಹವಾಮಾನದ ವೈಪರೀತ್ಯ, ಜೀವನ ವೆಚ್ಚದ ಬಿಕ್ಕಟ್ಟು, ಆತ್ಮಹತ್ಯೆ ಆಲೋಚನೆಗಳು ಜಾಗತಿಕವಾಗಿ ಹೆಚ್ಚುತ್ತಿವೆ. ಇವೆಲ್ಲವೂ ವಿಶ್ವ ನಾಗರಿಕರ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಇಂತಹ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಸಂಸ್ಥೆಗಳು, ಆರೋಗ್ಯ ಸಿಬ್ಬಂದಿ, ಜನರಲ್ಲಿ ಜಾಗೃತಿಯನ್ನು ಹೆಚ್ಚಿಸುವಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಇದರಿಂದ ಸಮಾಜದಲ್ಲಿ ಉತ್ತಮ ಮಾನಸಿಕ ಆರೋಗ್ಯ ಕಲ್ಪಿಸುವ ನಮ್ಮ ಪ್ರಯತ್ನಗಳು ಸಾಕಾರವಾಗುತ್ತವೆ. ಮಕ್ಕಳಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಮನುಷ್ಯ ಅನುಭವಿಸಬಹುದಾದಂಥ 10%ಕ್ಕಿಂತ ಹೆಚ್ಚು ಮಾನಸಿಕ ಸಮಸ್ಯೆಗಳು 14 ವರ್ಷಕ್ಕಿಂತ ಮುನ್ನವೇ ಆರಂಭವಾಗಿರುತ್ತವೆ ಎಂದು ಸಂಶೋಧನೆಯಲ್ಲಿ ಕಂಡುಬಂದಿದೆ. 25 ವರ್ಷದ ಒಳಗೆ 70% ಮಾನಸಿಕ ಸಮಸ್ಯೆಗಳು ರೂಪುಗೊಂಡಿರುತ್ತವೆ. ಕಾರಣ ಇಷ್ಟೇ, ಬಾಲ್ಯದಲ್ಲಿ ಅನುಭವಿಸಿದಂತಹ ಬಡತನ, ಸೋಲು, ಅವಮಾನ, ಗೊಂದಲ, ಆಹಾರದ ಕೊರತೆ, ಕೌಟುಂಬಿಕ ಕಲಹಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ. ಈ ಎಲ್ಲ ಅಂಶಗಳು ನಮ್ಮಲ್ಲಿ ಯಾವತ್ತೂ ಜಾಗೃತವಾಗಿರುವುದನ್ನು ನಾವು ಗಮನಿಸಬಹುದು. ಮಕ್ಕಳ ಉತ್ತಮ ಮಾನಸಿಕ ಆರೋಗ್ಯಕ್ಕಾಗಿ ಏನು ಮಾಡಬೇಕು? ಬಾಲ್ಯದಲ್ಲಿ ಮಾನಸಿಕ ಸಮಸ್ಯೆಗಳು ಉಂಟಾಗದಂತೆ ಮಕ್ಕಳನ್ನು ಬೆಳೆಸುವುದು, ಅವರ ಭವಿಷ್ಯವನ್ನು ಉತ್ತಮವಾಗಿಸುವುದರ ಜೊತೆಗೆ ಮಾನಸಿಕ ಸದೃಢತೆಯನ್ನು ಬೆಳೆಸುವುದರ ಕಡೆಗೆ ಪಾಲಕರು ಗಮನಹರಿಸಬೇಕು. ಮಕ್ಕಳಿಗೆ ಮೊದಲ ಗುರು ಮಗುವಿನ ತಾಯಿ. ಹುಟ್ಟಿದಾಗಿನಿಂದ ಸುರಕ್ಷಿತವಾಗಿ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗದಂತೆ ಪಾಲಕರು ನೋಡಿಕೊಳ್ಳಬೇಕು. ಇದರ ಜೊತೆಗೆ ಕೆಲವು ಅಂಶಗಳ ಬಗೆಗೆ ಪಾಲಕರು ಗಮನಹರಿಸಬೇಕು. ಮಕ್ಕಳ ಎದುರು ಸುಳ್ಳು ಹೇಳುವುದು ಮತ್ತು ಜಗಳವಾಡುವುದು ಬೇಡ. ಇಂದಿನ ಮಕ್ಕಳು ತುಂಬ ಚುರುಕಾಗಿರುತ್ತವೆ. ನಾವು ಹೇಳಿದ್ದನ್ನು ಮಾಡುವುದಿಲ್ಲ, ನಾವು ಮಾಡಿದ್ದನ್ನು ಮಾಡುತ್ತವೆ. ಹಾಗಾಗಿ ಮನೆಯಲ್ಲಿಯೇ ಹಿರಿಯರು ತುಂಬ ಜಾಗರೂಕರಾಗಿರಬೇಕು. ಹೋಲಿಕೆ ಮಾಡುವುದನ್ನು ನಿಲ್ಲಿಸಿಬಿಡೋಣ. ಮಗುವನ್ನು ಇನ್ನಿತರ ಜೊತೆಗೆ ಹೋಲಿಕೆ ಮಾಡಿದಾಗ ಮಗುವಿನ ಆತ್ಮವಿಶ್ವಾಸ ದುರ್ಬಲಗೊಳ್ಳುತ್ತದೆ, ಜೊತೆಗೆ ಕೀಳಿರಿಮೆಯನ್ನು ಹುಟ್ಟುಹಾಕುತ್ತದೆ. ಹಾಗಾಗಿ ಹೋಲಿಕೆ ಸಲ್ಲದು. ಸಮತೋಲನ ಆಹಾರ ಬಹಳ ಮುಖ್ಯ. ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಯಾವುದೇ ರೀತಿಯ ಆಹಾರದ ನ್ಯೂನತೆ ಕಂಡುಬರದಂತೆ ನೋಡಿಕೊಂಡು ಸ್ವಚ್ಛ, ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಹೆಚ್ಚು ಹಣ್ಣು ತರಕಾರಿಯುಕ್ತ ಆಹಾರ ಸೇವನೆ ಆರೋಗ್ಯಕ್ಕೆ ಹೆಚ್ಚು ಉತ್ತಮ. ದುಶ್ಚಟಗಳ ಬಡಕೆ ಬೇಡವೇ ಬೇಡ. ಮದ್ಯಪಾನ, ಧೂಮ್ರಪಾನ, ಕೆಟ್ಟ ಮಾತುಗಳನ್ನಾಡುವಂಥ ಅಭ್ಯಾಸವನ್ನು ಹಿಂದೆ ಬಿಡಲು ಪ್ರಯತ್ನಿಸೋಣ. ಈ ಎಲ್ಲ ಅಂಶಗಳು ಮಕ್ಕಳ ಆರೋಗ್ಯ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತವೆ. ಮಕ್ಕಳು ಯುವಕರು ಮತ್ತು ವಯಸ್ಸಾದವರಲ್ಲಿ ಯಾವ ಲಕ್ಷಣಗಳು ಕಂಡುಬಂದರೆ ಸಂಶಯ ಪಡಬೇಕು. ಕಾರಣವಿಲ್ಲದೆ ತೀವ್ರ ದುಃಖ, ತುಂಬ ಭಯ, ಚಿಂತೆ ಮಾಡುವುದು, ಯಾವಾಗಲೂ ಮಾನಸಿಕ ಒತ್ತಡ, ಕೋಪ, ಸಿಡಿಮಿಡಿಗೊಳ್ಳುವುದು, ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗುವುದು, ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಸುಸ್ತಾಗುವುದು, ನಿದ್ರಾಹೀನತೆ ಅಥವಾ ಹೆಚ್ಚು ನಿದ್ರೆ ಮಾಡುವುದು, ಮಾತಿನಲ್ಲಿ ವ್ಯತ್ಯಾಸ, ವಾಸ್ತವ್ಯತೆಯ ಕೊರತೆ, ಆತ್ಮಹತ್ಯೆಯ ಚಿಂತನೆ, ಒಬ್ಬಂಟಿಯಾಗಿರುವುದು, ವಿಪರೀತ ಮದ್ಯಪಾನ ಮತ್ತು ಡ್ರಗ್ ಸೇವನೆ ಇತ್ಯಾದಿ. ಮಾನಸಿಕ ಅಸ್ವಸ್ಥತೆ ಏಕೆ ಉಂಟಾಗುತ್ತದೆ? ಇದಕ್ಕೆ ಕಾರಣಗಳೇನು? ಗರ್ಭಾವಸ್ಥೆಯಲ್ಲಿಯೇ ರಾಸಾಯನಿಕಗಳು, ಮದ್ಯ, ಡ್ರಗ್ಸ್ ಇವೆಲ್ಲ ಮಗುವಿನ ದೇಹವನ್ನು ಸೇರಿದಾಗ. ವಂಶಪಾರಂಪರಿಕವಾಗಿ ಕುಟುಂಬದಲ್ಲಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಈ ರೀತಿಯ ಸಮಸ್ಯೆ ಕಂಡುಬರುವುದು ಸಹಜ. ಮೆದುಳಿನ ರಚನೆ ಅಥವಾ ಕಾರ್ಯವಿಧಾನ, ಮೆದುಳಿನ ನಿರ್ದಿಷ್ಟ ವಲಯದ ಅಸಹಜ ರಚನೆ ಮತ್ತು ಕೆಲವು ನಿರ್ದಿಷ್ಟ ನರವಾಹಕಗಳ ಅಸಹಜ ಮಟ್ಟವು ಇದಕ್ಕೆ ಕಾರಣವಾಗಬಹುದು. ಪ್ರಚೋದಕಗಳು ಮತ್ತು ಸಮಸ್ಯೆಯ ಅಂಶಗಳು: ಒತ್ತಡಭರಿತ ಜೀವನ ಶೈಲಿ, ನಿದ್ರಾಹೀನತೆ ಹಾಗೂ ಕೆಲವು ನಿರ್ದಿಷ್ಟ ಔಷಧಿಗಳು ಕೂಡ ಈ ಒಂದು ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗಬಹುದು. ಮೆದುಳಿನ ರಾಸಾಯನಿಕ ಕ್ರಿಯೆಯಲ್ಲಿ ಅಸಮತೋಲನ ಉಂಟಾದಾಗ ವ್ಯಕ್ತಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳಬಹುದು. ತುಂಬ ಘನಘೋರ ಘಟನೆ ಕಣ್ಣೆದುರು ನಡೆದಾಗ, ಆರ್ಥಿಕ ಸಂಕಷ್ಟ, ನಿರುದ್ಯೋಗ, ಬಾಲ್ಯಾವ್ಯವಸ್ಥೆಯಲ್ಲಿ ತುಂಬ ನೋವು, ಅವಮಾನ, ಹಿಂಸೆ ಅನುಭವಿಸಿದ್ದರೆ, ಹಾರ್ಮೋನುಗಳ ಒಂದು ಬದಲಾವಣೆ, ಉದಾಹರಣೆಗಾಗಿ ಥೈರಾಯ್ಡ್ ಅಥವಾ ಋತುಬಂಧದಲ್ಲಿ ಸಮಸ್ಯೆ ಉಂಟಾದಾಗ, ಸಂಬಂಧಗಳಲ್ಲಿ ಸಮಸ್ಯೆ, ಸ್ನೇಹ, ಪ್ರೀತಿ, ವಿಶ್ವಾಸದ ಕೊರತೆ ಇತ್ಯಾದಿ. ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದಿಂದ ಇರಲು ಏನು ಮಾಡಬೇಕು ಅಥವಾ ಇದನ್ನು ಗುಣಪಡಿಸುವುದು ಹೇಗೆ? ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾದ ದಿನನಿತ್ಯದ ಕೆಲಸ ಕಾರ್ಯಗಳು ವಿಭಿನ್ನ ರೀತಿಯಲ್ಲಿ ಕೂಡಿದಾಗ ಮಾನಸಿಕ ತಜ್ಞರನ್ನು ಭೇಟಿಯಾಗಿ ಅವರು ನೀಡಿದ ಸಲಹೆಗಳನ್ನು ತಪ್ಪದೇ ಪಾಲಿಸಬೇಕು. ಆರೋಗ್ಯಕರ ಆಹಾರ ಸೇವಿಸಿ ಮನೋಲಹರಿ ಉತ್ತಮಗೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣು, ತರಕಾರಿ, ಧಾನ್ಯಗಳನ್ನು ಸೇವಿಸಿ ಇದರ ಜೊತೆಗೆ ಕೊಬ್ಬಿನಾಂಶ ಹಾಗೂ ಸಕ್ಕರೆಯ ಸೇವನೆ ಮಿತವಾಗಿರಲಿ. ಮಾನಸಿಕ ಒತ್ತಡವನ್ನು ಅತಿ ಕಡಿಮೆ ಮಟ್ಟದಲ್ಲಿಟ್ಟುಕೊಳ್ಳಲು ವ್ಯಾಯಾಮ, ದೀರ್ಘ ಉಸಿರಾಟ, ಯೋಗಾಸನ, ವಾಯುವಿಹಾರ, ಸಂಗೀತ, ಒಳ್ಳೆಯ ಪುಸ್ತಕಗಳನ್ನು ಓದಿ ಇವೆಲ್ಲವುಗಳಿಂದ ಇಂದ್ರಿಯ ನೆಮ್ಮದಿ ನೀಡುವುದರ ಜೊತೆಗೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ದಿನನಿತ್ಯವೂ ಚಟುವಟಿಕೆಯಿಂದಿರಲು ಪ್ರಯತ್ನಿಸಿ. ನಿಯಮಿತವಾಗಿ ಮಲಗುವುದು, ಸಮತೋಲನ ಆಹಾರ, ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ಕ್ರಿಯಾಶೀಲರಾಗಿರಿ. ಯಾವಾಗಲೂ ಒಬ್ಬಂಟಿಯರಾಗಿರಬೇಡಿ. ನಿಮ್ಮ ಭಾವನೆಗಳನ್ನು ಆತ್ಮೀಯರ ಜೊತೆಗೆ ಹಂಚಿಕೊಳ್ಳಿ. ಮಕ್ಕಳನ್ನು ಉತ್ತಮ ಸ್ನೇಹಿತರ ಜೊತೆ ಬೆರೆಯಲು ಅವಕಾಶ ಮಾಡಿರಿ. ಪ್ರೀತಿ, ವಿಶ್ವಾಸ, ಸಂಯಮದಿಂದಿರಲು ಪ್ರಯತ್ನಿಸಿ. ನೋವು ಮರೆಯಲು ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಉದಾಹರಣೆಗೆ ಹಾಡುವುದು, ಓದುವುದು, ಆಟವಾಡುವುದು, ಇನ್ನಿತರ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಯೋಚನೆ ಮಾಡುವುದಾದರೆ ಧನಾತ್ಮಕ ಚಿಂತನೆಗಳನ್ನು ಮಾಡಿ. ಅಂದಾಗ ಹೊಸ ಹೆಜ್ಜೆಯನ್ನಿಡಲು ಸಹಾಯಕವಾಗುತ್ತದೆ. ಮಾನಸಿಕ ಅಸ್ವಸ್ಥತೆಯನ್ನು ಉಂಟು ಮಾಡುವಂತಹ ಹವ್ಯಾಸ, ವ್ಯಕ್ತಿ, ಸ್ಥಳ, ಆಲೋಚನೆಗಳಿಂದ ಆದಷ್ಟು ಬಹಳ ದೂರವಿರಿ. ಮಾನಸಿಕ ಆರೋಗ್ಯ ಶಿಕ್ಷಣವನ್ನು ಪಡೆದುಕೊಳ್ಳಿ. ಉದಾಹರಣೆಗೆ ಪುನರ್ವಸತಿ, ಆಪ್ತ ಸಮಾಲೋಚನೆ, ಸೃಜನಾತ್ಮಕವಾದಂತಹ ಚಿಕಿತ್ಸೆ ಇತ್ಯಾದಿಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದಿಂದರಲು ಸಾಧ್ಯ. ಧನ್ಯವಾದಗಳು ಡಾಕ್ಟರ್ ಅಜ್ವಾಡಿ ಮಠ ಅವರ. ಕೇಳುಗರೆ, ಸಾಕಷ್ಟು ವಿವರವಾದ ಮಾಹಿತಿಯನ್ನು ಡಾಕ್ಟರ್ ಅಜ್ವಾಡಿ ಮಠ ಅವರು ನಿಮಗೆ ನೀಡ್ಯಾರ. ಇನ್ನು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ವು ಅಂತಂದ್ರೆ ನಾವು ತಗೊಳ್ತಾ ಇದ್ದೀವಿ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ ರೀ. ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಜಾನಪ ಕೊಕ್ಕಾಟೆ ಮಾತಾಡೋದ್ರಿ. ಭೀಮರಾವ್ ಕೊಕ್ಕಾಟೆ ಅವ್ರ ಪ್ರಶ್ನೆ ಅದ. ಹ್ಞೂ ರೀ. ಹಾಂ, ಕೇಳ್ರಿ ಡಾಕ್ಟ್ರಿಗೆ. ನಮ್ಮಲ್ಲಿ ಒಬ್ರಿ ಆರ್ಥಿಕ ಪರಿಸ್ಥಿತಿ ಒಳಗೆ ಇದಾರ್ರಿ. ಹೇಳ್ರಿ. ಅವ್ರು ಒಟ್ಟೆ ಮಾತಾಡ್ತಾರೆ, ಒಟ್ಟೆ ಅಟ್ಟ ಮಾತಾಡ್ತಾರೆ ಅಂದ್ರೆ ಗಪ್ಪ ಕೊತ್ತ ಬಿಟ್ಟಿರ್ತಾರೆ ಒಟ್ಟಾರೆ. ಇದು ಯಾವಾಗಿದ ಸಮಸ್ಯೆ ಇದ್ದಾರೆ ಅವ್ರಿಗೆ? ಒಂದು 6-7 ವರ್ಷ ಆತ್ರಿ. ಅವರು ತಜ್ಞರ ಕಡೆ ಅವ್ರನ್ನ ಪರೀಕ್ಷೆ ಮಾಡಿಸಿದಾರ? ಮಾಡಿಸಿದವ್ರು, ಆದ್ರೂ ಅಟ್ಟ ಒಂದು ಇದನ್ನ ಆಗಿಲ್ರಿ. ಅದಕ್ಕೆ ಅವರಿಗೆ ಮಾನಸಿಕ ತಜ್ಞರ ಜೊತೆಗೆ ಅವ್ರನ್ನ ಕರ್ಕೊಂಡೋಗಿ. ಅದಕ್ಕೆ ಅವ್ರಿಗೆ ಯಾಕೆ ಮಾತಾಡುವುದಿಲ್ಲ, ಅದಕ್ಕೆ ಏನು ಕಾರಣ? ಹ್ಞೂ. ಅದು ಮತ್ತೆ ಯಾವುದಾದ್ರೂ ಬೇರೆ ಸಮಸ್ಯೆಗಳಿದೆ ಅಂತ ಅವ್ರು ತಜ್ಞರನ್ನು ಹೇಳ್ತಾರೆ. ಅದಕ್ಕೆ ತಮ್ಮ ಹತ್ತಿರ ಬರುವಂಥ ಆಸ್ಪತ್ರೆಗೆ ಅಥವಾ ನಮ್ಮ ಧರ್ಮಸ್ಥಳ ಆಸ್ಪತ್ರೆಗೆ ತಾವು ಕರ್ಕೊಂಬರ್ಬೋದು. ಅದನ್ನು ತಪಾಸಣೆ ಮಾಡಿ ಯಾಕೆ ಮಾತಾಡೋದಿಲ್ಲ ಅಂತ ನಾವು ಹೇಳ್ಬೋದು ರೀ. ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ. ನಮಸ್ತೆ ಮೇಡಮ್. ಹಲೋ ನಮಸ್ತೆ. ನಮಸ್ತೆ, ಕೇಳ್ತದೆ ಹೇಳ್ರಿ. ನೀವು ಮಾತಾಡೋದು ನನಗೆ ಕೇಳಲ್ದು, ನಾನು ಮಾತಾಡೋದು ನಿಮಗೆ ಕೇಳ್ತೇನೋ ಗೊತ್ತಿಲ್ಲ. ಹೌದೌದು, ನೀವು ಮಾತಾಡೋದು ನಮಗೆ ಕೇಳಿಕತ್ತೆ. ರೇಡಿಯೋ ಹಾಕಿದ್ರೆ? ರೇಡಿಯೋ ಹಾಕಬೇಡ್ರಿ, ರೇಡಿಯೋ ದೂರ ಇಡ್ರಿ. ರೇಡಿಯೋ ದೂರ ಇಡ್ರಿ ಮೇಡಮ್, ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ನಮಗೆ ಸಮಸ್ಯೆ ಅಂದ್ರೆ ಹೇಳಿ. ಅವರಿಂದ ಮಾತಾಡೋದು ಕಸ್ತರಮ್ಮ ಅಂತ ಹೇಳಿ. ಹಾ ಹೇಳಿ. ನನಗೆ ನಾನೇ ಈ ಮಾನಸಿಕ ಇದಕ್ಕೆ ಕಾರಣ. ಅದಕ್ಕೆ ನನಗೆ ಏನೇನೋ ಸಮಸ್ಯೆ ಇದಾವೆ. ಸಮಸ್ಯೆ ಅಂದ್ರೆ ಸ್ವಲ್ಪ ಕಿವಿ ಕೇಳೋದಿಲ್ಲ, ಅದೊಂದು ನನಗೆ ಕಿರಿಕಿರಿ ಮನಸ್ಸಿಗೆ. ಆಮೇಲೆ ಮನೆಯಾಗ ಒಂದ್ ಸ್ವಲ್ಪ ಯಾರೋ ಹೊಂದಾಣಿಕೆ ಇಲ್ಲದೊಂದು ಇದೊಂದು ಏನ್ ಮಾಡ್ಬೇಕಂತ ನಾನು ರೇಡಿಯೋ ಹಾಕಿ ಕೇಳ್ತೀರ. ಇದು ಬಂದ್ ಮಾಡ್ತೇನೆ. ಅವರ ಕರೆ ಕಟ್ಟಾಗಿದೆ ಡಾಕ್ಟ್ರೆ, ಆದ್ರೆ ಇದಕ್ಕೆ ಉತ್ತರ ನೀವು ಹೇಳ್ರಿ. ಹಾಂ, ಅವರು ಮೊದಲನೇದಾಗಿ ಕಿವಿ ಕೇಳೋದಂತ ಹೇಳಿದರು. ಅದಕ್ಕೆ ಕಿವಿ ಕೇಳೋದಿಲ್ಲ ಅಂದರೆ ಶ್ರವಣ ಮಾಧ್ಯಮವನ್ನು ಅವರು ಉಪಯೋಗಿಸಿದ್ರೆ ಅದು ಕಿವಿ ಕೇಳ್ತದೆ, ಅದಕ್ಕೂ ಒಂದು. ಆಮೇಲೆ ಅವರು ಮನೆಯಲ್ಲಿ ಸಮಸ್ಯೆಗಳಂತ ಹೇಳಿದರು, ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರು. ಆ ಹೊಂದಾಣಿಕೆ ಕಾರಣ ಏನಂತ ಅದು ಹುಡ್ಕೋಬೇಕಾಗ್ತದೆ. ಹೊಂದಾಣಿಕೆಯಲ್ಲಿ ಏನೇನು ಸಮಸ್ಯೆ ಇದಾವೆ, ಅದರ ತಂದೆ ಮಗ ಅಥವಾ ಅವರಲ್ಲಿ ಯಾವ ಹೊಂದಾಣಿಕೆ ಸಮಸ್ಯೆ ಇದೆ ಅಲ್ಲ, ಅದಕ್ಕಾಗಿ ಅವರೇ ಎಲ್ಲರೂ ಮನೆಯವರು ಒಂದು ಕಡೆ ಕುತ್ಕೊಂಡು ಅದಕ್ಕೆ ಅವರೇ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಥವಾ ಏನಾದರೂ ಮಾನಸಿಕ ಸಮಸ್ಯೆ ಇದ್ದರೆ ಅದು ಮಾನಸಿಕ ತಜ್ಞರೊಂದಿಗೆ ಚರ್ಚಿಸಿ ಅವರು ಅದಕ್ಕೆ ಒಂದು ಉತ್ತರವನ್ನು ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಇವರಿಗೆ ಹೇಳೋಣ, ಹೊಂದಾಣಿಕೆ ಯಾರ ಜೊತೆಗೆ ಆಗ್ತಿಲ್ಲ, ಆಗ್ತಿಲ್ಲ ಯಾವ ಕಾರಣಕ್ಕಾಗಿ ಆಗ್ತಿಲ್ಲ ಅನ್ನೋದು ಮೊದಲು ಮನೆ ಮಟ್ಟದಲ್ಲಿ ಅವರು ಸುಧಾರಿಸಿಕೊಳ್ಳಿ. ಅಕಸ್ಮಾತ್ ಆಗದೆ ಇದ್ರೆ ಆಪ್ತ ಸಮಾಲೋಚನೆಯನ್ನ ಪಡೆಯಬಹುದು ವೈದ್ಯರ ಹತ್ರ, ಇಲ್ಲ ಅಂದ್ರೆ ನಮ್ಮ ಎಸ್ ಡಿ ಎಂ ಆಸ್ಪತ್ರೆಗೆ ಅವರು ಭೇಟಿ ಕೊಟ್ಟು ಅದನ್ನ ಆಪ್ತ ಸಮಾಲೋಚನೆ ಮುಖಾಂತರ ಅದನ್ನ ಪರಿಹರಿಸಿಕೊಳ್ಳಬಹುದು. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ ಸರ್. ಹಾ ನಮಸ್ಕಾರ ಸರ್, ನಮಸ್ಕಾರ ಹೇಳಿ ತಮ್ಮ ಹೆಸರು. ಈಗ ಹಾ ಸಕಾರಾತ್ಮಕವಾದಂತ ತಕ್ಕ ಮಟ್ಟಿನ ಒತ್ತಡ ಇರ್ಬೇಕಂತ ಸರ್. ಹೌದೌದ್ರಿ. ಅದ್ರ ಮಟ್ಟಿಗೆ ಅದ್ರ ಬಗ್ಗೆ ಸ್ವಲ್ಪ ಒಂದು ಅನಿಸಿಕೆ ಏನ್ ಹೇಳ್ತೀರಿ? ಹೌದು, ಮಾನಸಿಕ ಒತ್ತಡ ಇರ್ಬೇಕ್ರಿ. ಮಾನಸಿಕ ಒತ್ತಡ ಇದ್ರೆ ಅದು ಮಾನಸಿಕ ಕಾಯಿಲೆ ಅಲ್ಲ. ಹಾ, ಹಾಗಾಗಿ ಮಾನಸಿಕ ಒತ್ತಡ ಯಾವಾಗ ಇರ್ತದಂದ್ರ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಮಾನಸಿಕ ಒತ್ತಡ ಇದ್ರೆ ಕೆಲಸ ಆಗ್ತದೆ, ಇಲ್ಲ ಅಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ಒತ್ತಡ ಅದು ಅದು ನಿರಂತರವಾಗಿರಬಾರ್ದು. ನಿರಂತರವಾಗಿತ್ತಂದ್ರೆ ಅದು ಮಾನಸಿಕ ಒತ್ತಡ ಬಹಳ ನಿರಂತರವಾಗಿತ್ತಂದ್ರೆ ನೀವು ಆಪ್ತ ಸಮಾಲೋಚನೆ ಜೊತೆಗೆ ಅಥವಾ ಹಿರಿಯರ ಜೊತೆಗೆ ಅಥವಾ ಯಾರಾದರೂ ನಿಮಗೆ ಭಾಳ ಆತ್ಮೀಯರಿರ್ತಾರಲ್ಲ ಅವ್ರ ಜೊತೆ ಕುಂತು ನೀವು ಮಾತಾಡ್ಬೇಕಾಗ್ತದೆ. ಯಾಕೆ ನಿಮಗೆ ಮಾನಸಿಕ ಒತ್ತಡ ನಿರಂತರವಾಗಿದೆ ಅಂದು ನೀವು ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಮತ್ತೆ ಬೇರೆ ಒಂದು ದಾರಿಯನ್ನು ಹಿಡಿತದೆ, ಆತ್ಮಹತ್ಯೆಯ ಒಂದು ದಾರಿಯನ್ನು ಹಿಡಿಬೋದು ಅಥವಾ ನಕಾರಾತ್ಮಕ ಒಂದು ದಾರಿಯನ್ನು ಹಿಡಿಬೋದು ಅಥವಾ ನೀವು ಏನು ಮಾಡೋಕ್ಕೆ ಹೊರಟಿರಲ್ಲ, ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿರಲ್ಲ, ಅದು ನೀವು ಸಾಧನೆ ಇರ್ಲಿಕ್ಕೆ ಆಗ್ಬೋದು. ಹಾಗಾಗಿ ಈಗ ಔಷಧಿಗಳ ಬಗ್ಗೆ ಹೇಳೋರಿಗೆ ತಾತ್ಕಾಲಿಕವಾಗಿ ಕೊಟ್ಟಂತ ಔಷಧಿಗಳನ್ನ ಕೆಲವೊಬ್ರು ಅಡಿಕ್ಟ್ ಆಗ್ತಾರಂತ ಸರ್, ಅದು ಏನು ಸರಿನಾ ಸರ್? ನೀವು ಔಷಧಿಗಳನ್ನ ತೆಗೆದುಕೊಳ್ಬೇಕಾದ್ರೆ ಮಾನಸಿಕ ತಜ್ಞರ ಮೇರೆಗೆ ತೆಗೆದುಕೊಳ್ಬೇಕಾಗ್ತದೆ. ಯಾವುದೇ ಔಷಧಿ ಇದ್ರು ಅವರು ಯಾವ ಅವಧಿ ಎಷ್ಟು ಅವಧಿ ಕೊಟ್ಟಿರ್ತಾರೆ ಮತ್ತು ಯಾವ ಲಕ್ಷಣಗಳನ್ನು ನೋಡಿ ಅವ್ರು ಕೊಟ್ಟಿರ್ತಾರೆ, ಅದು ಯಾವ ಏಜಿಗೆ ಕೊಟ್ಟಿರ್ತಾರೆ, ಅವೆಲ್ಲವುಗಳನ್ನು ಪರಿಗಣಿಸಿ ತಾವು ಯಾವುದೇ ಔಷಧಿಗಳನ್ನು ತಗೊಳ್ಬೇಕಾದ್ರೂ ಮಾನಸಿಕ ತಜ್ಞರನ್ನು ಭೇಟಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಬೇಕು. ಓಕೆ, ಧನ್ಯವಾದಗಳು. ಹಲೋ ನಮಸ್ತೆ. ಪ್ರಶ್ನೆ ಕೇಳಿ ವಿಜಯಕುಮಾರ್. ಪ್ರಶ್ನೆ ಅಂದ್ರೆ ನಮ್ಮ ಅಮ್ಮಗಳೊಬ್ರು 95 ವರ್ಷದವ್ರಿ, ಅವ್ರ ಸ್ವಾಮಿಗಳು ಕೆಲಸ ಮಾಡ್ತೀರಿ, ಈಗ ಒಟ್ಟು ಯಾರು ಮಾಡಿದ್ರೆ ಅವ್ರ ಕೈ ಕಿವಿಂಗ್ ಕೇಳಿ ಬರಂಗಿಲ್ರಿ, ಮತ್ತ ಅವ್ರ ಒಟ್ಟು ಮನೆ ಹಾಕೋದು ಒಬ್ಬರೇ ಬಡಬಡ್ಸ್ಕೊಂಡು ಕುಂತಾರ, ಹತ್ತಿರ ಬಂದ್ ಮಜಾ ಇರ್ಲಿ ಒಬ್ಬರೇ ಮಾತಾಡ್ಕೊತ ಕುಂತಾರ್ರಿ ಅವ್ರ. ಹಾ, ಅವ್ರಿಗೆ ವಯಸ್ಸು 95 ಅಂತ ಹೇಳ್ತಾ ಇದ್ರಿ? ಹಾ, ಯಾಕಂದ್ರೆ ಬಿಪಿ ಶುಗರ್ ಏನು ಇಲ್ಲ. ಹಾ, ಯಾಕಂದ್ರೆ ಇಲ್ಲಲ್ರಿ, ಅವ್ರು ಬಡಬಡಿಸೋದು ಯಾಕಂದ್ರೆ ಕೇಳ್ರಿ ಕೇಳ್ರಿ ಡಾಕ್ಟರ್ ಹೇಳುದು, ಯಾಕಂದ್ರೆ ಅವ್ರಿಗೆ 95 ವರ್ಷ ಅಂತ ಇದ್ರಿ, ಯಾಕಂದ್ರೆ 95 ವರ್ಷ ಅವರು ಬದುಕ್ಯಾರಲ್ಲ ಅದು ಬಹಳ ಒಂದು ಗ್ರೇಟ್ ರೀ. ಅದ ಅದಕ್ಕಾಗಿ ಈಗ ಕಿವಿ ಕೇಳ್ದಂಗಿರೋದು ಅಥವಾ ಒಬ್ಬರೇ ಕುಂತ ಏನಾದ್ರೂ ಮಾತಾಡ್ತಾ ಇರೋದು ಅದು ಸಹಜ ಅಂತ ನೀವು ತಿಳ್ಕೊಬೋದು, ಅವ್ರು ಇನ್ನೊಬ್ರಿಗೆ ಏನೋ ಅನಾಹುತ ಮಾಡ್ತಾ ಇಲ್ಲ. ಅಕಸ್ಮಾತ್ ಏನಾದರೂ ಇದನ್ನ ಬಿಟ್ಟು ಏನಾದರೂ ಮಾಡ್ತಾ ಇದ್ರಂದ್ರೆ ಊಟ ಮಾಡ್ತಾ ಇರಂಗಿಲ್ಲ ಅಥವಾ ಏನಾದರೂ ಚಿರಾಡೋದು ಅಥವಾ ಒಬ್ಬೊಬ್ಬರು ಏನಾದರೂ ತಮಗೆ ತಾವೇ ಅನಾಹುತ ಮಾಡ್ಕೊಳ್ಳೋದು ಏನಾದ್ರು ಇತ್ತಂದ್ರೆ ನಾವು ತಜ್ಞರನ್ನ ಭೇಟಿಯಾಗಿ ಅದಕ್ಕೆ ತಾವು ಸಲಹೆಗಳನ್ನ ಪಡೆದುಕೊಳ್ಳಬಹುದು. ಅದಕ್ಕೆ ವಯಸ್ಸಿ ತಕ್ಕಂಗೆ ಊಟವನ್ನ ಕೊಡ್ರಿ. ಧನ್ಯವಾದಗಳು. ಹಲೋ ಹಲೋ ಹಲೋ ನಮಸ್ತೆ. ಹಲೋ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಿ. ಹಲೋ, ರೇಡಿಯೋ ಸೆಟ್ ದೂರ ಇಡ್ರಿ. ಹಲೋ ರೀ ಕೇಳುಗರಲ್ಲಿ ಒಂದು ವಿನಂತಿ, ಪ್ರಶ್ನೆಯನ್ನ ಕೇಳಬೇಕಾದಾಗ ದಯವಿಟ್ಟು ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಡ್ರಿ, ಯಾಕಂದ್ರೆ ನೀವು ಮಾತಾಡಿದ್ದೆ ನಮಗೆ ಪ್ರತಿಧ್ವನಿಯಾಗಿ ಕೇಳ್ತದೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ಕೇಳಿ ತಮ್ಮ ಪ್ರಶ್ನೆಗಳನ್ನ. ಹಲೋ ಹಲೋ ಕೇಳ್ತದೆ, ತಮ್ಮ ಹೆಸರು ಹೇಳ್ರಿ. ಹಲೋ ನಮಸ್ತೆ ಮೇಡಮ್ ರೀ. ನಮಸ್ತೆ, ಎಲ್ಲಿಂದ ಮಾತಾಡ್ತೀರಿ? ನಾನು ಜಿಲ್ಲೆ ರಾಯಚೂರು ತಾಲೂಕು ಮೂಳಕೋಡದಿಂದ ಶಿವಲಿಂಗ ಹಿರೇಮಠ ರೀ. ಶಿವಲಿಂಗ ಹಿರೇಮಠ ಅವರು ಪ್ರಶ್ನೆ ಕೇಳ್ರಿ. ನನ್ನ ಪ್ರಶ್ನೆ ಏನಂದ್ರೆ ರೀ, ಈ ಮಾನಸಿಕ ಒತ್ತಡ ಆದಾಗ ಸಂಚಿಗಳನ್ನ ಉಲ್ಟಾ ಮಾಡಿ ಎಣಿಸೋದ್ರಿಂದ ಕಡಿಮೆ ಆಗ್ತದೆ ಅಂತಾರೆ, ಅವ್ರಿಗೆ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕೇಳ್ಬೇಕಾಯ್ತು. ಇಲ್ಲ ಇಲ್ರಿ, ಮಾನಸಿಕ ರೋಗ ಬಂದಾಗ ರೀ ಸಂಖ್ಯೆಗಳನ್ನ ಉಲ್ಟಾ ಮಾಡೋ ಯಾಕಂತಾರಂದ್ರ ಅವ್ರದ ಕಾಗ್ನೇಟಿವ್ ಲೆವೆಲ್ ಅನ್ನ ಅಸೆಸ್ ಮಾಡ್ತಿರ್ತಾರ, ಬುದ್ಧಿ ಐತೋ ಇಲ್ಲ ಅಂತ. ಹಿಂಗಾಗಿ ಒಂದು ಎರಡು ಅಥವಾ ಹಿಂಗೆ ಮೂರು ಮೂರು ಎರಡು ಒಂದು ಹಿಂಗೆ ಹೇಳ್ಬೇಕಾದ್ರೆ ಅವರು ವಿಚಾರ ಸರಿ ಮಾಡ್ತಾರೋ ತಪ್ಪು ಮಾಡ್ತಾರಂತ ಅದ್ರ ಬಗ್ಗೆ ಅದು ಇದು ಮಾಡ್ತಾ ಇದ್ದಾರೆ ಅಷ್ಟೆ. ಅವ್ರನ್ನ ಟೆಸ್ಟ್ ಮಾಡಲಿಕ್ಕೆ ಆ ಒಂದು ಇದು ಮಾಡ್ತಿರ್ತಾರೆ ಅಷ್ಟೆ ವಿಧಾನ. ಸರ್ ಇನ್ನೊಂದು ಪ್ರಶ್ನೆ ರೀ. ಹಾಂ, ಒಟ್ಟು ನಾವು ಮಾನಸಿಕ ಕಾಯಿಲೆನ ಆಗಬಾರ್ದು ನಮ್ಮ ಜೀವನದಾಗ, ನಾವು ಹೆಂಗಿರ್ಬೇಕ್ರಿ ಸರ್? ಹಾಂ, ಭಾಳ ಉತ್ತಮವಾದ ಪ್ರಶ್ನೆಗಳನ್ನು ಕೇಳಿದ್ರಿ. ಯಾಕಂದ್ರೆ ಮಾನಸಿಕ ಕಾಯಿಲೆ ಆಗಬಾರ್ದಂದ್ರೆ ನೀವು ಭಾಳ ಏನ್ ಮಾಡ್ಬೇಕಂದ್ರೆ ಆಹಾರ ಮತ್ತು ವಿಹಾರ ಮತ್ತು ವಿಚಾರದಲ್ಲಿ ಸಾಮ್ಯತೆ ಇರಬೇಕು. ನಾವು ದೇಹಕ್ಕೆ ಆಹಾರವನ್ನು ತಗೊಂತಾ ಇದ್ದೀವಿ, ಆದರೆ ಮನಸ್ಸಿಗೆ ಆಹಾರವನ್ನು ತಗೊಂತ ಇಲ್ಲ. ಮನಸ್ಸಿಗೆ ಆಹಾರ ಯಾವುದು ಅಂದರೆ ಯೋಗ, ಧ್ಯಾನ ಅಥವಾ ಭಜನೆ, ಪೂಜೆ ಇವುಗಳನ್ನು ಮಾಡ್ತಾ ಇರಬೇಕು. ಅದು ಆಹಾರ, ಅದು ಪರೋಕ್ಷವಾಗಿ ಅದು ಇದಾಗ್ತದೆ, ಹೆಲ್ಪ್ ಆಗ್ತದೆ. ಇದರ ಜೊತೆಗೆ ವಿಹಾರ ಅಂದರೆ ಒಳ್ಳೆಯವ್ರ ಜೊತೆಗೆ ಇರಬೇಕಾಗ್ತದೆ. ಆಮೇಲೆ ವಿಚಾರ ಕೂಡ ನಾವು ಯಾವಾಗಲೂ ವಿಶಾಲ ಮನೋಭಾವದಿಂದ ವಿಚಾರವನ್ನು ಮಾಡಬೇಕಾಗ್ತದೆ. ಸಂಕುಚವಾದರೆ ಮನಸ್ಸು ಸಂಕುಚಿತವಾಗ್ತದೆ. ಹಾಗಾಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಆದರೆ ನಾವು ಯಾವಾಗಲೂ ಆರೋಗ್ಯದಿಂದ ಇರಬೇಕಾಗ್ತದೆ. ಪ್ರೀತಿ ಮಾಡಬೇಕು, ದ್ವೇಷವನ್ನು ಬಿಡುವುದರ ಮೂಲಕ ನಮ್ಮ ಮಾನಸಿಕ ಆರೋಗ್ಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅದು ಇರಲಿಕ್ಕೆ ಸಾಧ್ಯವಾಗ್ತದೆ. ಏನು ಸರ್? ವಾಯುವಿಹಾರ ಅಂದ್ರೆ ವಾಕಿಂಗ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮನಸ್ಸಿಗೆ ಒಂದು ಆನಂದದಾಯಕವಂತ ಕೊಡ್ತದ್ರಿ, ಹಿಂಗಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಷ್ಟೆ. ಧನ್ಯವಾದ. ಧನ್ಯವಾದ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹೇಳಿ ಸರ್. ನಮಸ್ಕಾರ. ಹಲೋ ಕೇಳಿಸ್ತದ ಹೇಳ್ರಿ, ಯಾರು ಮಾತಾಡೋದು? ಹಲೋ ಹಲೋ ಹಲೋ ಹಾ ಹೇಳ್ರಿ, ಯಾರು ಮಾತಾಡೋದು? ಕೇಳಿ ತಮ್ಮ ಪ್ರಶ್ನೆ ಕೇಳಿ. ರಾಣೇಬೆನ್ನೂರಿಂದಾರೆ, ಯತ್ನಾಳಿಂದ. ಹಾ ಹೇಳಿ. ಅವ ನಮ್ಮ ಹೆಣ್ಮಕ್ಳು ಸ್ವಲ್ಪ ಮಾತಾಡೋದು ಕರೆಕ್ಟ್ ಮಾತಾಡ್ತಾರೆ. ಹ್ಞೂ, ಆದ್ರೆ ಸ್ವಲ್ಪ ಇದನ್ನ ಮಾಡಿದ್ರೆ ಅಂದ್ರೆ ಮಾತಾಡೋದು ಕರೆಕ್ಟ್ ಮಾತಾಡ್ತಾರ? ಏನ್ ಕೆಲಸ ಮಾಡ್ತಾ ಇದಾರೆ ಮನೆಯಲ್ಲಿ? ಮನೆಯಲ್ಲಿ ಕೆಲಸ ಮಾಡತ್ತಾರೆ, ಆದ್ರೆ ಮೇಂಟೆನೆನ್ಸ್ ಆಗಲ್ಲ. ಊಟ ಮಾಡೋದ್ರಾಗಲಿ ಕೆಲಸ ಮಾಡೋದ್ರಾಗಲಿ. ಈ ಸಮಸ್ಯೆ ಎಷ್ಟು ದಿನದ ಇದೆ ರೀ ಅವ್ರಿಗೆ? ಇದು ನಾವು ಮದುವೆ ಆಗಿ 8 ವರ್ಷ ಆತ್ರಿ ಸರ್. ಅಲ್ಲಿಂದ ಇದೈತೆ. ಅಂದ್ರೆ ತಾವು ಯಾರಾದ್ರೂ ಮಾನಸಿಕ ತಜ್ಞರು ಅಥವಾ ಯಾವ್ದೋ ಹಾಸ್ಪಿಟಲ್ಗೆ ಏನಾದ್ರು ತೋರಿಸಿದ್ರ ಅವ್ರಿಗೆ? ಇಲ್ರಿ, ನಾವು ಮಾತ್ರ ಇಲ್ಲಿ ಬಂದಿನ ತೋರಿಸಿಲ್ರಿ ಸರ್. ಅಂದ್ರೆ ಊಟ ಕರೆಕ್ಟ್ ಮಾಡ್ತಾ ಇದಾರೆ, ಮಲಗ್ತಾ ಇದಾರೆ? ಊಟ ಮಾತ್ರ ಕರೆಕ್ಟ್ ಮಾಡ್ತಾರೆ, ಊಟ ಕೆಲಸ ಮಾಡ್ತಾರೆ, ನಿದ್ರೆ ಸರಿ ಆಗ್ತಾ ಇದೆ. ನಾವು ಹೇಳಿರ್ತೇವೆ ಕೆಲಸ ಎಷ್ಟು ಮಾಡಂತಂದ, ಅಷ್ಟು ಮಾಡಿರೋದಲ್ಲ ಒಂದ್ರೆ ಆಮೇಲೆ ಅಡಿಗೆ ಮಾಡೋದಾಗ್ಲಿ ಏನ್ರ ಇದ್ ಮಾಡೋದಾಗ್ಲಿ ಅದ್ರಾಗ ಸ್ವಲ್ಪ ಏನ್ರ ಹೆಚ್ಚು ಕಡಿಮೆ ಇದನ್ನ ಮಾಡ್ತಾರೆ. ಅದಿರ್ತದ, ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರಂಗಿಲ್ರಿ. ಎಲ್ಲರದು ಎಲ್ಲರು ನಮ್ಮಂಗೆ ಮಾಡ್ಬೇಕಂದ್ರೆ ಆಗೋದಿಲ್ಲ, ಹಾಗಾಗಿ ಅವರವರ ಒಂದು ಇದಕ್ಕೆ ಕೆಲಸ ತಕ್ಕಂಗೆ ಅವ್ರು ಮಾಡ್ತಾ ಇರ್ತಾರೆ. ಅದನ್ನ ತಾವು ಸುಧಾರಿಸ್ಕೊಂಡು ಅವ್ರು ಹೇಳ್ಕೊಂತ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಆಮೇಲೆ ಒಂದ್ಸತಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗ್ರಿ, ಅವ್ರ ಮನಸ್ಸಿನಾಗ ಅವ್ರದ್ದು ಏನಾದ್ರು ಇತ್ತಂದ್ರೆ ಹೇಳ್ತಾರೆ. ಧನ್ಯವಾದ. ಧನ್ಯವಾದ. ಹಲೋ ಹಲೋ ನಮಸ್ತೆ ರೀ, ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೊಂಡಿದ್ದ ಗಂಗಪ್ಪ ಸಿದ್ದನವ್ರು ಮಾತಾಡ್ತೀನಿ. ಕೇಳ್ರಿ ಗಂಗಪ್ಪ. ಹೇಳ್ರಿ ಸರ್. ನಮ್ಮ ಸಸಿ ಒಬ್ರು ಬರೀ ಮಾನಸಿಕ ಇದ್ದಾರೆ, ಅವ್ರಿಗೆ ಗಂಡೊಬ್ಬವ ಕುಡಿತಾನ್ರಿ. ಹಾನ್ರಿ. ಆಕಿ ಏನಿಲ್ಲ, ಅದು ಅವ್ನು ಬಿಟ್ಟು ಬಿಡ, ಅವ್ನು ಮಾನಸಿಕ ಮಾಡ್ಕೊಂಡ್ ಕೊರತೆಯಿಂದ ನಮ್ಮ ಸಸಿ ಬಹಳ ಮಾನಸಿಕ ಆಗಿಬಿಟ್ಟಿದ್ದಾರೆ. ಹಾ ಹಾ ಹಾನ್ರಿ. ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗುದು ತೋರಿಸೋದು ಬರ್ದು ಇಲ್ಲ ಕುಡ್ದು ಸಂಬಂಧ ಮಾನಸಿಕ ಮಾಡ್ಕೊಂಡಲ್ಲ ಮತ್ತೆ ಹಿಂಗೆ ಹಾಕ್ಸೋರಿಗೆ ಅಂತ ಕೆಲಸ ಅಂದ್ಬಿಡ್ತಾರಲ್ಲ. ಹೌದೌದ್ರಿ, ಈ ರೀತಿ ಪ್ರಶ್ನೆ ಆಗುತ್ತೆ. ಯಾಕಂದ್ರ ಅವ್ರ ವಾತಾವರಣ ಅಷ್ಟೊಂದು ಅವರಿಗೆ ಆರೋಗ್ಯದಾಯಕವಾಗಿಲ್ರಿ, ಯಾಕಂದ್ರ ಅವರ ಪತಿ ಕುಡಿತಾ ಇದಾರೆ, ಅದು ಅದಕ್ಕೆ ಅವರಿಗೆ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅದಕ್ಕೆ ಆ ಪತಿಯ ಒಂದು ಮದ್ಯಪಾನದ ಏನು ಸೇವನೆ ಐತಲ್ಲ, ಅದನ್ನ ನಾವು ಮಾನಸಿಕ ತಜ್ಞರ ಕಡೆ ಕರ್ಕೊಂಬರ್ರಿ. ಅವ್ರಿಗೆ ಯಾಕೆ ಕುಡಿತಾ ಇದ್ದಾರೆ, ಅದಕ್ಕೆ ಕಾರಣ ಏನು, ಎಷ್ಟು ವರ್ಷದಿಂದ ಕುಡಿತಾ ಇದ್ದಾರೆ, ಮತ್ತು ಅವ್ರಿಗೆ ಏನು ಅಂದ್ರೆ ಅವ್ರ ಸಮಸ್ಯೆ ಏನು, ಹಿಂಗೆ ಆಪ್ತ ಸಮಾಲೋಚನೆ ಮೂಲಕ ನಾವು ಅವ್ರ ಜೊತೆ ಮಾತಾಡಿ ಅದ ಕುಡಿತವನ್ನ ನಾವು ಬಿಡಿಸ್ಬೋದು ರೀ. ಆಮೇಲೆ ಕುಡಿತವನ್ನ ಬಿಡಿಸುವುದರಿಂದ ಮತ್ತು ಅವರ ಪತಿಗೂ ಕೂಡ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಇದರಿಂದ ಅವರು ಆರೋಗ್ಯವಾಗಿ ಮತ್ತು ಸಂಸಾರದಲ್ಲಿ ಆರೋಗ್ಯವಾದ ಸಂಸಾರವನ್ನು ಅವ್ರು ನಡೆಸಬಹುದು. ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಯಾಕೆ ಕೇಳ್ತಾ ಇಲ್ಲ ನನಗೆ, ಅದು ಸಂಬಂಧಿಸ ಉತ್ತರ ಸಿಗ್ಲಿಲ್ಲ, ಆಗ್ಲೇ ಮಾತಾಡಿದ್ವಿ. ಆಕಾಶ ನೀವು ಎರಡನೇ ಕೇಳ್ಬೇಕಂತ ಕೇಳ್ ಬರ್ತದೆ, ನಾನು ಮಾತಾಡ್ಬೇಕಂದ್ರೆ ನಾನು ಮಾತಾಡಿದ್ದು, ನೀವು ಮಾತಾಡಿದ್ದು ನನಗೇನು ಕೇಳ್ಸಿರಲ್ಲ. ಇದು ಮತ್ತೆ ಸಮಸ್ಯೆ ಆತ ನನಗೆ. ಅಲ್ಲ ಈಗ ಉತ್ತರ ಹೇಳಿದ್ವಿ ನಾವು ನಿಮಗೆ, ನಾನು ಎಲ್ಲ ಹಾಬಿ ಕರೆಕ್ಟ್ ಇಟ್ಕೊಂಡೇನಿ. ನನ್ಗೆ ಯಾವ ಹಾಬಿನೂ ಹಾಬಿ ಒಳಗೆ ಮಾತ್ರ, ಯಾಕಂದ್ರೆ ಅದನ್ನೇ ಒಂದು ಕಿರಿಕಿರಿ ಆದ್ರೆ ಮತ್ತೆ ಮತ್ತೆ ಒಂದು ಇನ್ನೊಂದು ಹುಡ್ತಾವಂತ ಅಂತೇಳಿ ನಾನು ಎಲ್ಲ ಹಾಬಿ ಒಳ್ಳೊಳ್ಳೆ ಹಾಬಿ ಗಿಡ ಬೆಳೆಸೋದು, ಹೊಲಿಗೆ ಮಾಡೋದು. ಅಲ್ಲ ನಿಮ್ಮ ನಿಮ್ಮ ಆರೋಗ್ಯಕರವಾದಂತ ಇದು ಇದವರು ಅಭ್ಯಾಸಗಳಿದವು. ನಾನು ಬೈನ್ ಕೂಡ ಇದ್ದೇನೆ, ಆದ್ರೂ ನಾನು ಎಲ್ಲ ಹಾಬಿ ಒಳ್ಳೆ ಹಾಬಿ ಇಟ್ಕೊಂಡೇನೆ. ಆಮೇಲೆ ದೇವರ ಭಜನೆ ಮಾಡೋದು, ಸ್ವಾಮಿ ಅವತ್ತು ಭಜನೆ ಮಾಡ್ತಿರೋದು, ಅದನ್ನೇ ನನ್ನಷ್ಟು ನಾನೇ ಚರ್ಚೆ ಮಾಡೋದು, ಅದನ್ನ ನಾನು ಒಬ್ಬಕ್ಕೇನೆ ಒಂದೊಂದೈನು ಭಜನೆ ಓದೋದು, ಅದ್ರ ಅರ್ಥ ನಾನೇ ಹುಡ್ಕೋದು. ಅಲ್ಲ ಅಮ್ಮ ಕೇಳ್ರಿ, ನೀವು ನಾವು ನಿಮ್ಗೆ ಸಾಕಷ್ಟು ಸಮಂಜಸವಾಗಿ ಉತ್ತರವನ್ನು ಹೇಳಿವಿ, ನೀವು ಉತ್ತರವನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹಾಂ, ದಯವಿಟ್ಟು ಆಪ್ತ ಸಮಾಲೋಚಕರನ್ನು ಭೇಟಿ ಮಾಡಿ. ಹಲೋ ಹಲೋ ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ ಯಾರು ಮಾತಾಡೋದು, ಕೇಳ್ತದೆ ಹೇಳ್ರಿ. ಹಲೋ, ನಾವು ಹಾವೇರಿ ಜಿಲ್ಲೆ ಹಾ ಬಸೇಹಳ್ಳಿ ತಾಲೂಕು ತರ್ಕನಹಳ್ಳಿ ಗ್ರಾಮದಿಂದ. ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ಸರ, ನಾನು ನನ್ನ ಹೆಸರು ಜಗದೀಶ ಅಂತೇಳಿ, ನಮಗೆ 48 ವರ್ಷ. ಹಾ ಹೇಳಿ ಜಗದೀಶ್ ಅವರೇ. ನಿದ್ರೆ ಬರ್ತಾ ಇಲ್ಲ ಸರ್, ಏನ್ ಮಾಡೋದು? ಹಾ ನಿದ್ರೆ ಎಲ್ಲ ನಿದ್ರೆ ಬರ್ತಾ ಇಲ್ಲ. ಹೌದೌದು, ನಿದ್ರೆ ಬರ್ಲಿಕ್ಕೆ ಕಾರಣವೇನಂತ ನೀವು ಹೇಳ್ಬೇಕಾಗ್ತದೆ, ಯಾಕೆ ನಿದ್ದೆ ಬರಂಗಿಲ್ಲ, ಊಟ ಚೆನ್ನಾಗಿ ಮಾಡ್ತಾ ಇದ್ರಿ? ಹಲೋ ಸರ್, ನಿದ್ರೆ ಅದು ನಿದ್ರೆ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಜಗದೀಶ್ ಅವರ ಪ್ರಶ್ನೆ ಕೇಳಿದ್ದಲ್ಲ ಡಾಕ್ಟರ್ ಮಾತಾಡೋದು. ನಿದ್ರೆ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ತಮ್ಮಲ್ಲಿ? ಈಗ ಒಂದ 20 ವರ್ಷದಿಂದ ಆಗೈತೆ ಸರ್. ನಿದ್ರೆ ಸಮಸ್ಯೆನೇ ಇದೆ. ಅಂದ್ರೆ ನಿದ್ದೆ ಗೆಡೋದು ಅಂದ್ರೆ ಏನಾದ್ರು ಕೆಲಸ ಇದ್ದ ನಿದ್ದೆ ಗೆಡ್ತಿರೋ ಅಥವಾ ನಿದ್ದೆನ ಹತ್ತೋದಿಲ್ಲ? ಹಾ, ಅದಕ್ಕಾಗಿ ತಾವ್ ಏನಾದ್ರೂ ಒಂದು ವಿಚಾರ ಮಾಡ್ತಿರ್ಬೋದು ಒಂದು, ಅಥವಾ ತಾವು ಅಲ್ಲಿ ಅಂದ್ರೆ ನಿಮಗೆ ಮಲಗುವಾಗ ಯಾರಾದ್ರೂ ಕಿರಿಕಿರಿ ಹಿಂಗೇನಾದ್ರೂ ಅನುಭವಿಸಬಾರ್ದು. ಹಾಗಾಗಿ ನೀವು ಆಪ್ತ ಸಮಾಲೋಚನೆ ಜೊತೆಗೆ ಒಂದ್ಸಲ ಭೇಟಿ ಆಗ್ರಿ, ನಮ್ಮ ಆಸ್ಪತ್ರೆಗೆ ಬರ್ರಿ. ತಾವ್ ನಿದ್ದೆ ಯಾಕೆ ಬರೋಂಗಿಲ್ಲ, ಅದಕ್ಕೆ ಕಾರಣ ಏನು, ಮತ್ತೆ ನಿದ್ದೆ ಬರದಂತೆ ತಾವ್ ಹೇಗೆ ಇರಬೇಕಂತ ನಾವೆಲ್ಲ ಹೇಳ್ಕೊಡ್ತೀವಿ. ಧನ್ಯವಾದ. ಕಾರ್ಯಕ್ರಮದ ಕೊನೆಗೆ ಕೊಡ್ತೀನಿ, ಕೇಳ್ರಿ. ಧನ್ಯವಾದಗಳು. ಹಲೋ ಹಲೋ ರೀ, ನಮಸ್ತೆ. ರೇಡಿಯೋ ಸೆಟ್ ದೂರ ಇಡ್ರಿ. ಹಲೋ ರೀ, ಕೇಳಿಸ್ತದ? ನೀವು ರೇಡಿಯೋ ಸೆಟ್ ದೂರ ಇಡ್ರಿ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ಹಾ ನಮಸ್ಕಾರ ಸರ್, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ ಹೇಳಿ. ಹಲೋ ಕೇಳಿ ಸರ್, ನಿಮ್ಮ ಪ್ರಶ್ನೆ ಏನ ಕೇಳಿ. ನಮಸ್ಕಾರ ನಮಸ್ಕಾರ ಸರ್, ಇಲ್ಲಿ ನಾವು ಬೆಳಗಾವಿಯಿಂದ ಮಾತಾಡೋದು ಸರ್. ಹಾ ಹೇಳಿ. ಒಂದು ಪ್ರಶ್ನೆ ಇತ್ತು ಸರ್. ಹಾ, ಈ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುದಿಲ್ಲ ಅಂತೇಳಿ ಹಠ ಹಿಡಿದು ಅಳ್ತಾ ಇದಾರೆ. ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಹಠ ಮಾಡ್ತಾರ ಅನ್ನೋದು ಇವ್ರ ಪ್ರಶ್ನೆ. ಹಾ ಹಾ, ಮಕ್ಕಳು ಶಾಲೆ ಅಂದ್ರೆ ಮಕ್ಳಿಗೆ ಖುಷಿ ಇರ್ಬೇಕು ಸರ್, ಯಾಕಂದ್ರೆ ಅವರು ತಮ್ಮ ಆ ಭವಿಷ್ಯವನ್ನ ರೂಪಿಸುವಂತ ಕೇಂದ್ರ ಯಾವ್ದಾದ್ರೆ ಅದು ಶಾಲೆ. ಹಾಗಾಗಿ ಶಿಕ್ಷಕರು ಮತ್ತು ಪಾಲಕರ ಶಾಲೆಯ ಅದು ಪ್ರಾಮುಖ್ಯತೆ ಏನಂದ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ ಸಣ್ಣ ಮಕ್ಕಳಿಗೆ. ಆಮೇಲೆ ಅದು ಪೂರಕವಾದಂಥ ವಾತಾವರಣವನ್ನು ಆ ಶಾಲೆಯಲ್ಲಿ ಕಲಿಸಬೇಕಾಗ್ತದೆ ನಾವು. ಹಾಗಾಗಿ ಆ ಮಕ್ಕಳು ಯಾಕೆ ಹೋಗ್ತಾ ಇಲ್ಲ, ಅಥವಾ ಅಲ್ಲಿ ಏನಾದರೂ ಅವ್ರಿಗೆ ಸಮಸ್ಯೆ ಇದೆಯೋ ಅದನ್ನು ತಾವೆಲ್ಲ ಅಲ್ಲಿ ಮನೆ ಅಥವಾ ಶಿಕ್ಷಕರು ಕುಂತು ಮಾತಾಡಿದರೆ ಅದು ಸಮಸ್ಯೆಗೆ ಪರಿಹಾರ ಆಗ್ತದೆ, ಅದನ್ನು ಆ ಕೆಲಸವನ್ನು ತಾವು ಮಾಡಬೇಕಂತ ವಿನಂತಿಸಿಕೊಳ್ತೇವೆ. ಹಲೋ ಹಲೋ ಹಲೋ ರೀ. ಹಾಂ ಹೇಳ್ರಿ, ಯಾರು ಮಾತಾಡೋದು? ಮಾತಾಡೋದು ಮಾತಾಡ್ರಿ, ಕೇಳ್ತದೆ ನಮಗೆ. ಕೇಳಿ ಕೇಳಿ ಸರ್. ಹಲೋ ನಮಸ್ತೆ. ನಮಸ್ತೆ. ಹಲೋ, ಪ್ರಶ್ನೆ ಕೇಳ್ರಿ, ನಿಮ್ಮ ಮಾತು ನಮಗೆ ಕೇಳ್ತದೆ. ಹಲೋ ಹಲೋ ಹಲೋ ಹಲೋ ಹಲೋ. ಹಾಂ ಪ್ರಶ್ನೆ ಕೇಳ್ರಿ, ಎಲ್ಲಿಂದ ಯಾರು ಮಾತಾಡ್ತಿರೋದು? ಹಲೋ ಹಲೋ. ಹಾಂ ಪ್ರಶ್ನೆ ಕೇಳ್ರಿ, ಯಾರು, ತಮ್ಮ ಹೆಸರು? ಸರ್ ಪ್ರಶ್ನೆ ಕೇಳಿ. ಹಾಂ, ದಸರಾ ಹಬ್ಬದ ಶುಭಾಶಯಗಳು ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳ್ರಿ. ಹಾಂ ಮೇಡಮ್. ಹಲೋ. ಹಾಂ ಕೇಳಿಸ್ತದ, ಪ್ರಶ್ನೆ ಕೇಳ್ರಿ ನೀವು. ಹಾಂ ಮೇಡಮ್, ಕೇಳಿಸ್ತಾ ಇಲ್ಲ, ವಾಯ್ಸ್ ರೀ. ನಮಗೆ ಕೇಳ್ತದ, ನೀವು ಮಾತಾಡಿ. ಕೇಳಿ ಪ್ರಶ್ನೆ ಕೇಳಿ. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ನಿಮ್ ನಮಗೆ ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಏನ್ ಕೇಳ್ರಿ? ಪ್ರಶ್ನೆ ಸಾಕಾಟ ಅಷ್ಟು ಬರ್ದಿವ್ರಿ, ಸ್ವಲ್ಪ ಆ ಕಡೆ ಕಡೆ ಬೇರೆ ಐತ್ರಿ, ಅದ್ರ ಸಂಬಂಧ ನಿದ್ದೆ ಬರ್ದವ್ರಿ. ನಿದ್ದೆ ಬರ್ದೇ ಇರೋದಕ್ಕೆ ಹೇಳ್ತಾರೆ ಡಾಕ್ಟರ್. ನಿದ್ದೆ ಯಾವಾಗಿಂದ ಬರ್ತಾ ಇಲ್ಲ ಸರ್? ಎಷ್ಟು ವರ್ಷದಿಂದ ಬರ್ತಾ ಇಲ್ಲ? 20 ವರ್ಷ ಆತು ನೋಡ್ರಿ, ಒಂದ 3 ಕೋಟಿ ರೂಪಾಯಿ ಅಷ್ಟೇ ಮಾಡಿದ್ರಿ. ಇರ್ಲಿಲ್ಲ, ಅಲ್ಲ ನೀವು ವಿಚಾರ ಬಹಳ ಮಾಡ್ತೀರಿ, ಹಾಗಾಗಿ ನಿದ್ದೆ ಬರ್ತಾ ಇಲ್ಲ. ಹೌದ್ರಿ. ಹಾಗಾಗಿ ತಮ್ಮ ಸಮಸ್ಯೆಗಳು ಈಗೆಲ್ಲ ಹೇಳಿಕ್ ಬರಂಗಿಲ್ಲ, ಯಾಕಂದ್ರೆ ನಿಮ್ಗೆ ಬಹಳ ಇರ್ಬೋದು, ಆಂತರಿಕವಾದ ಸಮಸ್ಯೆಗಳು ಇರ್ಬೋದು. ಅದಕ್ಕಾಗಿ ತಾವು ಮಾನಸಿಕ ತಜ್ಞರು ಅಥವಾ ಆಪ್ತ ಸಮಾಲೋಚಕರು ಅಂತಾರೆ, ಅವ್ರ ಜೊತೆಗೆ ತಾವೆಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅದಕ್ಕೆ ನಿದ್ರೆಗೆ ಸರಿಯಾದಂತ ಒಂದು ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಯಾರು ಮಾತಾಡೋದು, ಪ್ರಶ್ನೆ ಕೇಳ್ರಿ. ಹಲೋ ಮೇಡಮ್. ಹಲೋ ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ, ಪ್ರಶ್ನೆ ಕೇಳ್ರಿ. ಕೇಳಿ ಕೇಳಿ ಸರ್, ಪ್ರಶ್ನೆ ಕೇಳಿ. ಹಲೋ ಕೇಳಿಸ್ತಾ ಇದೆ. ಹಲೋ ಹಲೋ ಹಲೋ ಹಲೋ, ಸಾಕಷ್ಟು ಕರೆಗಳು ಬರ್ತಾ ಇವೆ, ಪ್ರಶ್ನೆಗಳು ನಮಗೆ ಸರಿಯಾಗಿ ಅವರಿಗೆ ನಮ್ಮ ಮಾತು ಕೇಳ್ತಿಲ್ಲ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಇಲ್ರಿ, ನಾವು ಮುರುಗಪ್ಪ ಮಾತಾಡೋದ್ರಿ. ಈಗ ಮಳೆ ದಿನ ಐತ್ರಿ, ಈಗ ಸ್ವಲ್ಪ ಬರ್ದಲ್ರಿ. ಅಲ್ಲ ಮಳೆ ಪ್ರಶ್ನೆ ಅಲ್ಲ, ಇದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ದೇವ್ರ ಸಂಬಂಧ, ಈಗ ಮಳೆ ವಾತಾವರಣ ಸಂಬಂಧ, ಈಗ ಬರ್ದಲ್ರಿ. ಏನ್ ಬರುದಿಲ್ಲ ಈಗ, ಕರೆ ಬರ್ದಲ್ರಿ. ಹಲೋ ಹಲೋ ಹಲೋ, ಪ್ರಶ್ನೆ ಕೇಳ್ರಿ, ಯಾರು ಮಾತಾಡೋದು? ಸರ್ ಕೇಳಿ, ಪ್ರಶ್ನೆಗಳನ್ನು ಕೇಳಿ. ಹಲೋ ಹಲೋ ಹಲೋ ಹಲೋ ಹಲೋ, ಆಕಾಶವಾಣಿ. ಏನೋ ತಾಂತ್ರಿಕವಾಗಿ ನಮಗೆ ಪ್ರಶ್ನೆಗಳು ಸರಿಯಾಗಿ ಬರ್ತಾ ಇಲ್ಲ ಡಾಕ್ಟ್ರೆ. ಒಟ್ಟು ಈಗ ಅತಿಯಾದ ಮಾನಸಿಕ ಒತ್ತಡ ಇದ್ರ ಅದು ಕೂಡ ಒಂದು ಮಾನಸಿಕ ಸಮಸ್ಯೆ ಅಂತ ತಾವು ಹೇಳ್ತೀರಿ? ಇಲ್ಲ, ಅತಿಯಾದ ಮಾನಸಿಕ ಒತ್ತಡವೆಂದರೆ ಮಾನಸಿಕ ಸಮಸ್ಯೆ ಅಂತ ನೀವು ತಾವು ಕೇಳಿದ್ರಿ, ಅದು ಅಲ್ಲ. ಯಾಕಂದರೆ ಮಾನಸಿಕ ಒತ್ತಡ ಇದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾನಸಿಕ ಒತ್ತಡ ಯಾವುದಾದ್ರೂ ಕೆಲಸ ಮುಗಿದ ಮೇಲೆ ಅದು ಕಡಿಮೆ ಆಗಬೇಕು, ಅದು ಕಡಿಮೆ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ನಕಾರಾತ್ಮಕವಾಗಿ ಅದು ಮುಂದುವರಿತದೆ. ಹಾಗಾಗಿ ಒತ್ತಡ ಇರಲಿ, ಆದ್ದರಿಂದ ಅದರಿಂದ ಅದನ್ನು ಮುಂದುವರಿಸ್ಕೊಳ್ಳೋ ಹೋಗೋದು ಬೇಡ ಅಂತ ನಮ್ಮ ಅನಿಸಿಕೆ. ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ ಡಾಕ್ಟರ್ ಅಜವಾಡಿ ಮಠ ಅವರ. ಒಟ್ಟಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯ ಒಳಗಿಟ್ಕೋಬೇಕು, ಉತ್ತಮ ಜೀವನವನ್ನು ಹೊಂದಬೇಕು. ಈ ಮಾನಸಿಕ ಆರೋಗ್ಯವನ್ನು ಇಟ್ಕೋಬೇಕಾದಾಗ ತಾವು ಹೇಳಿದಂಗೆ ನಿಯಮಿತ ವ್ಯಾಯಾಮ, ಉತ್ತಮ ಆಹಾರ ಮತ್ತೆ ಒಂದು ವಿಚಾರ ಇವನ್ನೆಲ್ಲ ಇಟ್ಕೊಳ್ಬೇಕು ಅಂತ. ನಮ್ಮೆಲ್ಲ ಕೇಳುಗರಿಗೆ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇನ್ನು ಕಳೆದ ಡಾಕ್ಟರ್ ನಾಗೇಶ್ ಅಜ್ವಾಡಿ ಮಠ ಅವರು ತಮಗೆ ಎಲ್ಲಿ ಲಭ್ಯ ಇರ್ತಾರೆ ಅನ್ನೋ ಒಂದು ಪ್ರಶ್ನೆ. ಅವರು ಧಾರವಾಡದ SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ದೂರವಾಣಿ ಸಂಖ್ಯೆ 0836247710. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗಾಗಿ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ